ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಎಎಸ್ ಬೋಪಣ್ಣ. ರಾಜ್ಯದಲ್ಲಿ ಈವರೆಗೆ 1052 ಪ್ರಧಾನಮಂತ್ರಿ ಜನೌಷಧಿ ಮಳಿಗೆ ಸ್ಥಾಪನೆ, ಸಚಿವ ಡಾ ಕೆ ಸುಧಾಕರ್. ಇಂದು ವಿಶ್ವ ನ್ಯುಮೋನಿಯಾ ದಿನಾಚರಣೆ. ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ. ಚಿಕುನ್ಗುನ್ಯಾ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಆಳವಾದ ಉಳುಮೆ ಮತ್ತು ಶೂನ್ಯ ಉಳುಮೆಯ ಅನುಕೂಲತೆ ಕುರಿತು ಡಾಕ್ಟರ್ ಎಂಆರ್ ಉಮೇಶ್ ಅವರು ಡಾಕ್ಟರ್ ಅರುಣ್ ಕುಮಾರ್ ಹೊಸ್ಮನಿ ಅವರಿಂದ ಮಾಹಿತಿಯನ್ನು ಪಡೆಯಲಿದ್ದೀರಿ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 600 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं. अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಆಳವಾದ ಉಳುಮೆ ಅಥವಾ ಕಡಿಮೆ ಉಳುಮೆ, ಇನ್ನೊಂದು ಶಬ್ದ ಅಂದ್ರೆ ಶೂನ್ಯ ಉಳುಮೆ ಅಂತಕ್ಕಂತ ಪದಗಳು, ಕಡಿಮೆ ಉಳುಮೆ ಅಂತಂದ್ರೆ ಏನು, ಯಾವ ರೀತಿ ಇಲ್ಲಿ ವ್ಯತ್ಯಾಸಗಳಿದ್ದಾವೆ, ಜೊತೆಗೆ ಇವುಗಳ ಒಂದು ಉಪಯೋಗ ಮಹತ್ವ ನಮ್ಮ ಕೃಷಿಯೊಳಗ ಎಷ್ಟರ ಮಟ್ಟಿಗಿದೆ ಅಂತಕ್ಕಂತ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಈ ವಿಚಾರವಾಗಿ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದಂತ ಡಾಕ್ಟರ್ ಎಂ ಆರ್ ಉಮೇಶ್ ಅವರು ಇದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡ್ಕೊಳ್ಳಂತ. ಡಾಕ್ಟರ್ ಉಮೇಶ್ ಅವರೇ, ಮೊದಲನೇದಾಗಿ ನಮ್ಮ ರೈತರಿಗೆ ಉಳುಮೆ ಅಂತ ಹೇಳ್ತೀವಿ, ಏನಿದು ಉಳುಮೆಯನ್ನ ಭೂಮಿ ಕ್ರಮಗಳಲ್ಲಿ ಉಳುಮೆ ಒಂದು ಬೇಸಾಯ ಕ್ರಮಗಳಿಗೆ ಅಡಿಪಾಯ ಅಂತಲೇ ಹೇಳ್ಬೋದು. ಉಳುಮೆ ಅಂದ್ರೆ ಏನಪ್ಪಾ ಅನಿಸಿಕೊಂಡು ಭೂಮಿಯನ್ನ ಭೌತಿಕವಾಗಿ ನಿರ್ದಿಷ್ಟ ಆಳದವರೆಗೆ ಸಡಿಲಗೊಳಿಸುವ ಒಂದು ಕ್ರಮವನ್ನು ನಾವು ಈ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಮತ್ತು ಬೆಳೆಗಳ ಬೆಳವಣಿಗೆ, ಆಳ, ಉಳುಮೆ ಮಾಡತಕ್ಕಂಥ ಸಮಯ ಮುಂತಾದ ಒಂದು ಸಮಯಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡ್ರೆ ವಿವಿಧ ರೀತಿಯ ಉಳುಮೆ ಪದ್ಧತಿಗಳಿದ್ದಾವೆ. ಈಗ ಅಂದರೆ ನಿಮ್ಮ ವಿದ್ಯಾರ್ಥಿ ಅಂದಂಗಾಯ್ತು, ಈಗ ವಿವಿಧ ರೀತಿಯ ಉಳುಮೆಗಳಿದಾವೆ ಅಂತಂದರೆ ಏನು ಅದಾವೆ, ವಿವಿಧ ರೀತಿಯ ಉಳುಮೆಗಳು ಯಾವ ರೀತಿ ಅದಾವಂತಿರ್ತಾವೆ, ಯಾವ್ಯಾವ ಇದಾವೆ? ಈಗ ಮುಖ್ಯವಾಗಿ ನಾವು ಬಿತ್ತನೆ ಮಾಡೋಕ್ಕಿಂತಲೂ ಮುಂಚಿತವಾಗಿ ನಾವು ಉಳುಮೆ ಮಾಡ್ತಕ್ಕಂಥದ್ದು ಅಥವಾ ಬಿತ್ತನೆ ಸಮಯದಲ್ಲಿ ಮಾಡ್ತಕ್ಕಂಥ ಒಂದು ಪ್ರಿಪ್ರೇಟರಿ ಉಳುಮೆ ಆಗ್ಬೋದು ಅಥವಾ ಪ್ರಾರಂಭಿಕ ಉಳುಮೆ ಆಗ್ಬೋದು, ಸಡಿಲಗೊಳಿಸ್ತಕ್ಕಂಥದ್ದು ಮತ್ತು ಮಣ್ಣಿನಲ್ಲಿರ್ತಕ್ಕಂಥ ಅವೆಯನ್ನು ಎಕ್ಸ್ಚೇಂಜ್ ಮಾಡ್ತಕ್ಕಂಥಂದ್ರೆ ಅವೆ ಆಡ್ತಕ್ಕಂಥದ್ದು. ಗಳಲ್ಲಿ ಸಂರಕ್ಷಿತ ಕೃಷಿ ಪದ್ಧತಿಯಲ್ಲಿ ಶೂನ್ಯ ಉಳುಮೆ, ಕಡಿಮೆ ಉಳುಮೆ ಮತ್ತು ಇದ್ದಾವೆ. ಈಗ ರೈತರು ನೋಡ್ತಾ ಇರ್ತೀವಿ ಬೇಸಿಗೆಯಲ್ಲೆಲ್ಲ ಆಳವಾದ ಉಳುಮೆಯನ್ನು ಮಾಡ್ತಿರ್ತಾರೆ. ಟ್ಯಾಕ್ಟರಿಂದ ಸುಳ್ಳು ಅಥವಾ ಅನುಪಯುಕ್ತತೆ ಅಥವಾ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಏನಿದೆ ಅಂತಿದೆ ಅನಾನುಕೂಲತೆಗಳು? ಸೊ ಮುಖ್ಯವಾಗಿ ಒಂದು ಉಳುಮೆಯನ್ನು ಮಾಡಬೇಕಾದ್ರೆ ಉಳುಮೆಯ ಸಮಯ ಬಹಳ ಮುಖ್ಯ, ಉಳುಮೆಯ ಆಳವು ಸಹ ಬಹಳ ಮುಖ್ಯ, ಮತ್ತು ಮಣ್ಣಿನ ಗುಣಲಕ್ಷಣಗಳು, ನಾವು ಬೇಸಾಯ ಮಾಡ್ತಕ್ಕಂಥ ಮಣ್ಣಿನ ಗುಣಲಕ್ಷಣಗಳು ಸಹ ಬಹಳ ಮುಖ್ಯವಾಗಿರ್ತವೆ. ಅವುಗಳಲ್ಲಿ ಉಳುಮೆಯ ಆಳವನ್ನು ನೀವು ಈಗ ಕೇಳಿದಂಥ ರೀತಿ ಆಳವಾದ ಉಳುಮೆ, ಸೊ ಅದೇ ಒಂದು ಬೆಳೆ ಬೆಳೀತಕ್ಕಂಥ ಬೆಳೆಯ ಮೇಲೆ ಅವಲಂಬಿತವಾಗಿರುತ್ತದೆ ಮತ್ತು ಆ ಹೊಲದಲ್ಲಿ ಅಥವಾ ಮಣ್ಣಿನಲ್ಲಿರ್ತಕ್ಕಂಥ ಒಂದು ಕಳೆಯ ಒಂದು ಪ್ರಭಾವವು ಸಹ ಅವಲಂಬಿಸಿರುತ್ತೆ. ಈಗ ದೀರ್ಘಾವಧಿ ಬೆಳೆಗಳಾದ ಕಬ್ಬು ಮತ್ತು ಹತ್ತಿ ತೊಗರಿ ಮುಂತಾದ ಬೆಳೆಗಳಿಗೆ ಆಳವಾದ ಬೇರುಗಳಿರೋ ಬೆಳವಣಿಗೆ ಆಗೋದ್ರಿಂದ ಸುಮಾರು 25-30 ಸೆಂಟಿಮೀಟರ್ ಆಳದವರೆಗೆ ಉಳುಮೆ ಮಾಡಬೇಕು. ಸೊ ಇದನ್ನು ನಾವು ಆಳವಂದರೆ ಮಧ್ಯಮಾವಧಿ ಬೇರುಗಳ ಒಂದು ಆಳದಂಥ ಬೆಳೆಗಳಿಗೆ 15-20 ಸೆಂಟಿಮೀಟರ್ ಆಳದ ಉಳುಮೆ ಅಂದರೆ ಮೇಲ್ಭಾಗದಲ್ಲೇ ಬೆಳೀತಕ್ಕಂಥ ಬೇರಿನ ಬೆಳವಣಿಗೆಗೆ ಒಂದು 5-10 ಸೆಂಟಿಮೀಟರ್ ಆಳದ ಒಂದು ಉಳುಮೆ ಮಾಡಿದ್ರೆ ಸಾಕಾಗುತ್ತೆ. ಇದಲ್ಲದೆ ನಮ್ಮ ಹೊಲಗಳಲ್ಲಿ ಏನಾದರೂ ಕರಿಕೆ ಜೇಕು ಮುಂತಾದ ಒಂದು ಹತೋಟಿಗೆ ಸಾಧ್ಯವಾಗದಿರ್ತಕ್ಕಂಥ ಕಳೆಗಳ ಏನಾದರೂ ಇದ್ದಾಗ ಅಂಥ ಒಂದು ಕಳೆಗಳನ್ನು ನಾವು ಬೇರು ಸಮೇತ ಗಡ್ಡೆಗಳನ್ನು ಆಳದಿಂದ ಮೇಲಕ್ಕೆ ಕಿತ್ತಿ ತೆಗೆಯಲು ನಮಗೆ ಅವಮಕಾರಿಯಾಗಿ ಮಾಡ್ಬೋದು. ಸೊ ನೀವು ಕೇಳ್ಬೋದು ಆಳವಾದ ಉಳುಮೆ ಮಾಡಿದ ಬದಲಿಗೆ ಶಾಲೋ ಫ್ಲೋಯಿಂಗ್ ಅಥವಾ ಕಡಿಮೆ ಆಳದ ಒಂದು ಉಳುಮೆ ಮಾಡಿದರೆ ಏನಾಗುತ್ತೆ ಅಂತ. ಈಗ ಸಾಮಾನ್ಯವಾಗಿ ಈ ಒಂದು ಬಹುವಾರ್ಷಿಕ ಕಳೆಗಳ ಒಂದು ಬೇರುಗಳು ಮತ್ತು ಗಡ್ಡೆಗಳು ಅರ್ಧ ಭಾಗಕ್ಕೆ ಕಟ್ ಮಾಡಿ ಮೇಲ್ಭಾಗದಲ್ಲಿ ಅದರ ಒಂದು ಪ್ರಮಾಣನೂ ಸಹ ಜಾಸ್ತಿ ಆಗ್ಬೋದು. ಪ್ರತಿ ವರ್ಷನೂ ಆಳವಾದ ಉಳುಮೆಯನ್ನು ಮಾಡಿಸ್ಬೋದು ಅಂತೀರಾ ಹೇಗೆ? ಅಥವಾ ಇಂತಿಷ್ಟೇ ನಿಗದಿಪಡಿಸಿದ ವರ್ಷಗಳಲ್ಲಿ ಆಳವಾದ ಉಳುಮೆಯನ್ನು ಮಾಡಿಸ್ಬೇಕಾ? ರೈತರು ಏನು ಮಾಡ್ತಾರೆ, ಇಲ್ಲರಿ ಹೋದ ವರ್ಷ ನೇಗಿಲ ಹೊಡಿಸ್ಬಿಟ್ಟಿವಿ ಮತ್ತು ಈ ವರ್ಷ ಏನು ಹೊಡೆಸಲಿಲ್ಲ ನೇಗಿಲ ಅಂತ ಹೇಳ್ತಿರ್ತಾರೆ. ಹೌದು, ನೀವು ಕೇಳಿದ್ದು ಸಮಂಜಸವಾಗಿದೆ. ಈ ಹೇಳಿದ ಭೂಮಿಯ ಗುಣಲಕ್ಷಣಕ್ಕೆ ಆಧಾರವಾಗಿ ಒಂದು ಉಳುಮೆ ಮಾಡಬೇಕಾಗತ್ತೆ. ಈ ಭಾಗದಲ್ಲಿ ಏರೆ ಮಣ್ಣಿನ ಒಂದು ಪ್ರದೇಶ ಜಾಸ್ತಿ ಇದೆ. ನಮಗೆಲ್ಲ ಗೊತ್ತೇ ಇದೆ ಏರೆ ಮಣ್ಣುಗಳು ಈ ಬೇಸಿಗೆನಲ್ಲಿ ಅತಿ ಹೆಚ್ಚು ಉಷ್ಣತೆ ಇರೋದ್ರಿಂದ ಒಂದು ಲಂಬವಾಗಿ ಆಳವಾಗಿ ಸೀಳಿದಿ ಒಂದು ಬಿರುಗ್ಬಿಟ್ಟಿರುತ್ತೆ. ಸೊ ಈ ಬಿರುಕು ಬಿಟ್ಟದ್ದು ಫಲವತ್ತಾದ ಈ ಮೇಲ್ಪದರ ಬಿರುಕುಗಳ ಮೂಲಕ ಆಳಕ್ಕೆ ಸೇರಿ ಈ ಒಂದು ಮಳೆ ಬಂದ ತಕ್ಷಣ ಆ ಬಿರುಕುಗಳಲ್ಲೇ ನೀರು ಹೋಗಿ ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ. ಇಂಥ ಒಂದು ಎರೆಹುಳು ಮಣ್ಣಿಗೆ ನಾವು ಸ್ವಯಂ ಉಳುಮೆಯ ಭೂಮಿಗಳೆಂದು ಕರೆಯಲಾಗುತ್ತದೆ. ಸೊ ಇಂಥ ಒಂದು ಜಮೀನಿಗೆ ಮತ್ತು ಇನ್ನೂ ಅದೇ ರೀತಿಯಾಗಿ ಕೆಂಪು ಮಿಶ್ರಿತ ಮಣ್ಣು ಮತ್ತು ಉಸುಕು ಮಿಶ್ರಿತ ಭೂಮಿ ಮತ್ತು ಕಡಿಮೆ ಆಳದ ಭೂಮಿಯಲ್ಲಿ ಪ್ರತಿ ವರ್ಷ ನಾವು ಒಂದು ಮಧ್ಯಮ ಮತ್ತು ಆಳವಾದ ಒಂದು ಉಳುಮೆ ಮಾಡೋದ್ರಿಂದ ಒಂದು ತಳಭಾಗದಲ್ಲಿ ಅಂದರೆ 30 ಸೆಂಟಿಮೀಟರ್ಗಿಂತಲೂ ಆಳದಲ್ಲಿ ಒಂದು ಗಟ್ಟಿ ಪದರ ಏರ್ಪಟ್ಟಿರುತ್ತೆ. ಅದಕ್ಕೆ ಅನೇಕ ವೈಜ್ಞಾನಿಕ ಕಾರಣಗಳಿದ್ದಾವೆ. ಸೊ ಈ ಒಂದು ಗಟ್ಟಿ ಪದರವನ್ನು ನಾವು ಉಳುಮೆಯಿಂದ ಇಂತಹ ಒಂದು ಗಟ್ಟಿ ಪದರವನ್ನು ಒಡೆಯೋದಕ್ಕೆ ಸಹಾಯ ಆಗುತ್ತೆ. ಇದರಿಂದ ನಮಗೆ ಗಿಡಗಳ ಬೆಳವಣಿಗೆಯೂ ಸಹ ಹೆಚ್ಚಿಗೆ ಆಗುತ್ತೆ ಮತ್ತು ಒಂದು ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನು ನಾವು ಶೇಖರಣೆ ಮಾಡ್ಬೋದು. ಶೂನ್ಯ ಉಳುಮೆ ಅಂತೇಳಿ, ಶೂನ್ಯ ಉಳುಮೆ ಅಂದ್ರೆ ಏನಿದು? ಶೂನ್ಯ ಉಳುಮೆ ಇರಲಾರ್ದೆ ಅಥವಾ ಉಳುಮೆ ಇರಲಾರ್ದೆ ನಾವು ಕೃಷಿಯನ್ನು ಮಾಡಬಹುದು? ರಾಜ್ಯವೇ ಒಂದು ದೇಶದಲ್ಲಿ ಪ್ರಪ್ರಥಮವಾಗಿ ಶೂನ್ಯ ಬಂಡವಾಳ ಕೃಷಿ ಪದ್ಧತಿಯನ್ನು, ಜೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದಾರೆ. ಇದು ಒಂದು ಸಂರಕ್ಷಿತ ಕೃಷಿ ಪದ್ಧತಿಯಾಗಿದ್ದು ನಾನು ಆಗಲೇ ಹೇಳಿದೆ ಈ ಸಂರಕ್ಷಿತ ಕೃಷಿ ಪದ್ಧತಿನಲ್ಲಿ ಕಡಿಮೆ ಉಳುಮೆ ನಿಗದಿತ ಒಂದು ಎಲ್ಲ ಪದ್ಧತಿಗಳು ನಮ್ಮ ಒಟ್ಟಾರೆ ಒಂದು ಉಳುಮೆ ಮಾಡುವ ಸಂಖ್ಯೆಗಳನ್ನು ಕಡಿಮೆಗೊಳಿಸುವುದು, ಮಣ್ಣನ್ನು ನಿಗದಿತ ಪ್ರಮಾಣದಲ್ಲಿ ಸೀಳಿ ಅದೇ ಕಾಲಕ್ಕೆ ಬಿತ್ತನೆ ಬೀಜವನ್ನು ಮಾಡ್ತಕ್ಕಂಥದ್ದು, ಅಂದರೆ ಭೂಮಿಯನ್ನು ಹೆಚ್ಚು ಬಾರಿ ಉಳುಮೆ ಮಾಡೋದ್ರ ಬದಲಿಗೆ ಕಡಿಮೆ ಬಾರಿ ಅಥವಾ ಉಳುಮೆ ಇಲ್ಲದೇ ಬಿತ್ತನೆ ಮಾಡೋ ಸಮಯದಲ್ಲಿ ಮಾತ್ರ ಒಂದು ಮಣ್ಣನ್ನು ಸಡಿಲ್ ಮಾಡುವ ಅವಶ್ಯಕತೆ ಬರೋದಿಲ್ಲ ಇದರಲ್ಲಿ. ಹೌದು, ಈ ಒಂದು ಶೂನ್ಯ ಉಳುಮೆ ಪದ್ಧತಿನಲ್ಲಿ ಯಾವುದೇ ರೀತಿಯಾದ ನಾವು ಒಂದು ಹೆಚ್ಚು ಬಾರಿ ಅಂದರೆ 2-3 ಬಾರಿ ಉಳುಮೆ ಮಾಡೋದನ್ನು ತಪ್ಪಿಸಿ ಒಂದು ಮುಂಗಾರಿನಲ್ಲಿ ಭತ್ತ ಬೆಳೀತಾರೆ, ಹಿಂಗಾರಿನಲ್ಲಿ ಗೋಧಿ ಬೆಳೀತಾರೆ. ಭತ್ತದ ನಂತರ ಗೋಧಿ ಬೆಳೆಯಬೇಕಾದ್ರೆ ಇಸ್ಕೊಳ್ಳೋದಕ್ಕೆ ಅಲ್ಲಿ ಶೂನ್ಯ ಉಳುಮೆಯನ್ನು ಹೆಚ್ಚು ಪ್ರಚಲಿತ ಮಾಡಿಕೊಂಡಿದ್ದಾರೆ. ನಮ್ಮ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲೂ ಸಹ ನಾವು ತೊಗರಿ ಬೇಸಾಯ ಪದ್ಧತಿನಲ್ಲಿ ಶೂನ್ಯ ಉಳುಮೆ ಪದ್ಧತಿಯ ಒಂದು ಫಲಿತಾಂಶಗಳನ್ನು ನಾವು ರೈತರಿಗೆ ಕೊಟ್ಟಿದ್ದೀವಿ. ಇಲ್ಲೂ ಸಹ ನಾವು ಒಂದು ಶೂನ್ಯ ಉಳುಮೆಯ ಪದ್ಧತಿಯನ್ನು ಅಳವಡಿಸ್ಕೋಬಹುದು. ಅಂದ್ರೆ ಆಯಾ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಉಳುಮೆ ಪದ್ಧತಿಗಳನ್ನ ನಾವು ಮಾಡಬೇಕಾಗತ್ತೆ. ಎಲ್ಲಾ ಪರಿಸ್ಥಿತಿಗಳಲ್ಲಿ ಎಲ್ಲಾ ಉಳುಮೆ ಪದ್ಧತಿಗಳು ಮಾಡ್ಲಿಕ್ಕೆ ಆಗೋದಿಲ್ಲ, ಪರಿಸ್ಥಿತಿ ತಕ್ಕಂಗೆ ಮಾಡ್ಕೋಬೇಕಾಗತ್ತೆ. ಹೌದು ಹೌದು. ಈಗ ನಾನು ಆಗ್ಲೇ ಹೇಳಿದ ಈ ಸಂರಕ್ಷಿತ ಶೂನ್ಯ ಉಳುಮೆಯನ್ನ ಒಂದು ಮುಂಗಾರಿನಲ್ಲಿ ಅಳವಡಿಸ್ಕೊಂಡ್ರೆ ಅದರ ಒಂದು ಪ್ರಯೋಜನ ಕಡಿಮೆ ಇರುತ್ತೆ. ಒಂದು ಮಣ್ಣಿನ ಒಂದು ತೇವಾಂಶವನ್ನು ಈರಿ ಹಿಡಿದಿಟ್ಕೊಳ್ಬೇಕಾದ್ರೆ ನಮಗೆ ಉಳುಮೆ ಬೇಕೇ ಬೇಕು. ನಮಗೆ ಈಗ ಮಾಗಿ ಉಳುಮೆ ಅಂತೀವಿ, ಮಾಗಿ ಉಳುಮೆ ಮಾಡೋದು ಉದ್ದೇಶ ಏನಪ್ಪ ಅಂದರೆ ಒಂದು ರಭಸವಾಗಿ ಅಂದರೆ ಶೇಖರಣೆ ಮಾಡಿ ಇಟ್ಕೊಳ್ಳೋದಕ್ಕೆ ಈ ಒಂದು ಉಳುಮೆ ಬೇಕೇ ಬೇಕಾಗುತ್ತದೆ. ಸೊ ಆದ್ದರಿಂದ ಈ ಶೂನ್ಯ ಇದ್ದಂಥ ಮಳೆಯನ್ನು ನಾವು ಶೇಖರಣೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ನಮ್ಮ ರೈತರು ಅಥವಾ ನಾಡುವುದು ಇಂಗಿದ ನೀರನ್ನು ಸಂರಕ್ಷಿಸುವುದು. ಓಕೆ, ಸೊ ಇದು ಬಹಳ ಮುಖ್ಯವಾಗಿ ಇದು ಮುಂಗಾರಿನ ಎರಡು ಕಾಲಗಳನ್ನು ನಾವು ನೋಡಬಹುದು. ಇಲ್ಲಿ ಶೂನ್ಯ ಉಳುಮೆ ಮುಂಗಾರು ಹಂಗಾಮಿನಲ್ಲಿ ಯಾವ ರೀತಿ ಉಳುಮೆ ಇರಲಾರದೆ ಯಾವ ಒಂದು ಪರಿಸ್ಥಿತಿಯಲ್ಲಿ ಬೆಳೆಗಳನ್ನು ಬೆಳಿಬಹುದು ಹಿಂಗಾರು ಹಂಗಾಮಿನಲ್ಲಿ? ಸೊ ಈ ಒಂದು ಶೂನ್ಯ ಓಡಿಸ್ಕೋಬೇಕಾಗುತ್ತೆ. ಮುಖ್ಯವಾಗಿ ಏನಪ್ಪ ಅಂದ್ರೆ ಈ ಕಳೆಗಳ ಒಂದು ಕತೋಟಿ. ಸೊ ನಾವು ಮಾಗಿ ಉಳುಮೆ ಅಥವಾ ಆಳದ ಉಳುಮೆ ಮಾಡಿದಾಗ ಭೂಮಿಯ ಮೇಲ್ಭಾಗದಲ್ಲಿರ್ತಕ್ಕಂಥ ಒಂದು ಕಳೆಯ ಬೀಜಗಳು ಭೂಮಿಯ ಒಳಭಾಗಕ್ಕೆ ಹೋಗಿ ಅವು ಆಳಕ್ಕೆ ಹೋಗೋದ್ರಿಂದ ಅವು ಒಂದು ಹುಟ್ಟುವಂಥ ಕಳೆಗಳು ಬರ್ತಕ್ಕಂಥ ಪ್ರಮೇಯ ಕಡಿಮೆ ಆಗುತ್ತೆ. ಅದೇ ಶೂನ್ಯ ಬಂಡವಾಳದಲ್ಲಿ ನಾವು ಮಣ್ಣಿನ ಮೇಲ್ಭಾಗವನ್ನು ಏನು ಡಿಸ್ಟರ್ಬ್ ಮಾಡದೇ ಇದ್ದಾಗ ಅವು ಬಹಳ ಮುಖ್ಯವಾಗಿರುತ್ತದೆ ಅದೊಂದು. ಮತ್ತು ಇನ್ನೊಂದು ಈ ಒಂದು ಸಸ್ಯ ಅವಶೇಷಗಳು ಅಥವಾ ಕ್ರಾಪ್ ರೆಸಿಡ್ ಬಳಸಬೇಕಾಗುತ್ತೆ. ಯಾಕೆಂದರೆ ಅದರಿಂದ ನಾವು ಮಣ್ಣಿನಲ್ಲಿರ್ತಕ್ಕಂಥ ತೇವಾಂಶವನ್ನು ಕಾಪಾಡ್ಕೋಬೋದು ಮತ್ತು ಕಳೆಯನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಈ ಮಣ್ಣಿನ ತೇವಾಂಶವನ್ನು ಕಾಪಾಡ್ಕೋಬೋದು, ಆದರೆ ಮಣ್ಣಿನಲ್ಲಿರ್ತಕ್ಕಂಥ ಏರೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಿಂಗಾರು ಬೆಳೆಗಳಿಗೆ ಅದು ಒಂದು ತೊಂದರೆ ಅಥವಾ ತೊಗರಿ ಆಗ್ಬೋದು. ಇಂಥ ಒಂದು ಆಳವಾದ ಬೇರುಗಳಿರ್ತಕ್ಕಂಥ ಬೆಳೆಗಳಿಗೆ ಒಂದು ಆಳ ಪ್ರಯೋಜನ ಭಾಳ ಕಡಿಮೆ ಇರುತ್ತೆ. ಮತ್ತು ಈಗ ನಮಗೆ ರೈತರಿಗೆ ಮುಖ್ಯವಾಗಿ ಈ ನಮ್ಮಲ್ಲಿ ಕಟಾವ್ ಆಗಿದ ತಕ್ಷಣ ಬಂದಂಥ ಹುಲ್ಲನ್ನು ನಾವು ದನ ಕರುಗಳಿಗೆ ಹೆಚ್ಚಾಗಿ ಬಳಸ್ತಾರೆ. ಸೊ ನಮ್ಮ ಒಂದು ರೈತ ನಂತರ ಬಂದಂಥ ಹುಲ್ಲನ್ನು ಪೂರ್ತಿ ಪ್ರಮಾಣದಲ್ಲಿ ತೆಗೆದುಕೊಂಡು ದನ ಕರುಗಳಿಗೆ ಬಳಸ್ತಾರೆ. ಸೊ ಅದಕ್ಕೆ ಈ ಒಂದು ಸಸ್ಯಾವಶೇಷಗಳು ಸಿಗೋದಿಲ್ಲ, ಅಂಥ ಪ್ರಮಾಣದಲ್ಲಿ ತೊಂದರೆ ಆಗುತ್ತೆ. ಮತ್ತು ಇನ್ನೂ ಗೆದ್ದಲಿಡಿತಕ್ಕಂಥ ಒಂದು ಪ್ರಮೇಯನೂ ಹೆಚ್ಚಿಗೆ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಈ ಶೂನ್ಯ ಉಳುಮೆ ಒಂದು ಪ್ರಯೋಜನ ಕಡಿಮೆ ಅಂತಲೇ ಹೇಳ್ಬೋದು. ತಾವು ಬೇಸಾಯ ತಜ್ಞರಾಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಆಳವಾದ ಉಳುಮೆಯನ್ನು ಮಾಡಂತ ಹೇಳ್ತಿರೋ ರೈತರಿಗೆ, ಅಥವಾ ಉಳುಮೆ ಸಣ್ಣ ಮಧ್ಯಮ ಪ್ರಮಾಣದಲ್ಲಿ ಉಳುಮೆ ಭೂಮಿಯನ್ನು ಉಳುಮೆ ಮಾಡಂತ ಹೇಳ್ತಿರ, ಅಥವಾ ಉಳುಮೆ ಮಾಡಲಾರ್ದೇ ನೀವು ಬೆಳೆಗಳನ್ನು ಬೆಳಿಲಿಕ್ಕೆ ಹೇಳ್ತೀರಿ, ಹೇಗೆ? ನಾನು ಆಗಲೇ ಹೇಳ್ದಂಗೆ ಕೆಲವೊಂದು ಜಮೀನು ಇರ್ತಕ್ಕಂಥ ಪ್ರದೇಶಗಳಲ್ಲಿ 3 ವರ್ಷಕ್ಕೆ ಒಂದು ಬಾರಿ ಆಳವಾದ ಉಳುಮೆ, ಮತ್ತು ಪ್ರತಿ ವರ್ಷ ಮಧ್ಯಮ ಅಥವಾ ಕಡಿಮೆ ಆಳದ ಒಂದು ಉಳುಮೆನ ಏರೆ ಜಮೀನಿನಲ್ಲಿ ಎರೆ ಭೂಮಿನಲ್ಲಿ ನೀವು ಪ್ರತಿ ವರ್ಷ ಮಧ್ಯಮ ಆಳದ ಒಂದು ಉಳುಮೆನ ಮಾಡೋದು, ಅದು ಮುಂಗಾರಿನಲ್ಲಿ ಮಾತ್ರ. ಭಾಳ ಅನುಕೂಲ ಉಳುಮೆ ಅಂತ ಏನು ಕರಿತೀವಿ ಅದನ್ನು ನೀವು ಅಳವಡಿಸ್ಕೋಬೋದು. ಸೊ ನಾವು ಇಂಗ್ಲೀಷಲ್ಲಿ ಮಿನಿಮಮ್ ಟಿಲೇಜ್ ಅಥವಾ ರೆಡ್ಯೂಸ್ ಟಿಲೇಜ್ ಅಂತ ಕರಿತೀವಿ. ಅದನ್ನು ನೀವು ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಮಾಡ್ತಿರೋ ಉಳುಮೆ ಅಷ್ಟು ಒಳ್ಳೆಯದು, ಯಾವುದೇ ಬೆಳೆ ಬೆಳೆದಿರೋದಿಲ್ಲ. ಸೊ ಹಿಂಗಾರಿನ ಬೆಳೆಗಳಿಗೆ ಕಡಲೆ ಆಗ್ಬೋದು, ಜೋಳ ಆಗ್ಬೋದು, ಕುಸುಬೆ ಆಗ್ಬೋದು ಮುಂತಾದ ಒಂದು ಈ ಬೆಳೆಗಳಿಗೆ ಹೋದಾಗ ಮುಂಗಾರಿನಲ್ಲಿ ನೀವು ಮಣ್ಣು ಮತ್ತು ತಿರೋ ಅಷ್ಟು ಒಳ್ಳೆಯದು. ಒಳ್ಳೆಯದು ಡಾಕ್ಟರ್ ಉಮೇಶ್ ಅವರೇ. ಇದುವರೆಗೆ ಆಳವಾದ ಉಳುಮೆ ಅಂದ್ರೇನು, ಕಡಿಮೆ ಉಳುಮೆ, ನಮಗೆ ಲಭ್ಯತೆ ಇರತಕ್ಕಂಥ ಒಂದು ಕಾಲ, ಇವೆಲ್ಲ ನೋಡ್ಕೊಂಡ್ಬಿಟ್ಟು ಉಳುಮೆಯನ್ನು ಮಾಡಬೇಕಾಗತ್ತೆ. ವಿಶೇಷವಾಗಿ ರೈತರಿಗೆ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೊ ಈ ಉಳುಮೆ ಪದ್ಧತಿಗೆ ಒಂದು ಸಂಬಂಧಪಟ್ಟಂತೆ ರೈತರು ವೈಜ್ಞಾನಿಕವಾಗಿ ಒಂದು ಉಳುಮೆಯ ಒಂದು ಪದ್ಧತಿಯನ್ನು ಅಳವಡಿಸ್ಕೋಬೋದು. ನಾವು ಯಾವುದೇ ಒಂದು ಪದ್ಧತಿಯು ಎಲ್ಲ ನೀರಾವರಿ ವಲಯದಲ್ಲಾಗ್ಬೋದು, ಒಣ ಬೇಸಾಯದಲ್ಲಾಗ್ಬೋದು, ಉಳುಮೆಯ ಸಂಖ್ಯೆಯನ್ನು ನೀವೇ ನಿರ್ಧಾರ ಮಾಡ್ಕೋಬೇಕಾಗುತ್ತೆ. ಅದು ಬೆಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದನೇ ಬೆಳೆಯ ನಂತರ ಅಂದರೆ ಎರಡನೇ ಬೆಳೆಯ ಪೂರ್ವದಲ್ಲಿ ಉಳುಮೆ ಮಾಡುವ ಅವಶ್ಯಕತೆ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಮತ್ತೆ ಅಷ್ಟೊಂದು ಸಮಯನೂ ಇರೋಲ್ಲ, ನಮಗೆ ವೇಳೆನೂ ಇರೋದಿಲ್ಲ. ಅಂಥ ಸಮಯದಲ್ಲಿ ನೀವು ನಿಮಗೆ ಸಂರಕ್ಷಿತ ಕೃಷಿ ಉಳುಮೆ ಪದ್ಧತಿಯನ್ನು ಅಳವಡಿಸ್ಕೋಬೋದು. ಈ ಒಂದು ಪದ್ಧತಿಯಿಂದ ನಿಮಗೆ ಅನೇಕ ಅನುಕೂಲಗಳಿದ್ದಾವೆ. ಒಳ್ಳೆಯದು ಡಾಕ್ಟರ್ ಉಮೇಶ್ ಅವರು, ಇದುವರೆಗೆ ಆಳವಾದ ಉಳುಮೆ, ಶೂನ್ಯ ಉಳುಮೆ ಮತ್ತು ಸಂರಕ್ಷಿತ ಉಳುಮೆ ಇವುಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ, ಧನ್ಯವಾದ. ಮತ್ತು ಶೂನ್ಯ ಉಳುಮೆಯ ಅನುಕೂಲತೆ ಕುರಿತು ಡಾಕ್ಟರ್ ಎಂ ಆರ್ ಉಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಬಾವಲತಿ ಅವರು. ಈಗ ಅಲ್ಲಲ್ಲಿ ಹೂ ಬಿಡ್ತಕ್ಕಂಥ ಹಂತ, ಕಾಯಿ ಕಟ್ತಕ್ಕಂಥ ಹಂತದಲ್ಲಿ ಬೆಳೆ ನೋಡಬಹುದು. ಹಲವಾರು ಕೀಟಗಳ ಸಮಸ್ಯೆ ಅಲ್ಲಲ್ಲಿ ಸಂದರ್ಭದಲ್ಲಿ ನಮ್ಮ ರೈತರಿಗೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜೈವಿಕ ಹತೋಚ್ಛೇಷವಾಗಿ ಮೆಣಸಿನಕಾಯಲ್ಲಿ ರೈತರು ಅನಾವಶ್ಯಕವಾಗಿ ಎಲ್ಲ ಔಷಧಿಗಳನ್ನು ಸಿಂಪರಣೆ ಮಾಡ್ತಾ ಇರ್ತಾರೆ. ಯಾರು ಸಿಂಪರಣೆ ಯಾರು ಹೇಳಿದ್ರು ಅಥವಾ ಡೀಲರ್ಸ್ ಅಂಗಡಿಯಲ್ಲಿ ಹೇಳಿದ್ರು ಅಥವಾ ಯಾವುದೋ ಒಬ್ಬ ರೈತ ಹೇಳಿದ ಅಂತೇಳಿ ಹಲವಾರು ಕೀಟನಾಶಕಗಳ ಸಿಂಪರಣೆ ಮಾಡ್ತಾ ಇದ್ದಾರೆ, ಅನಾವಶ್ಯಕ ಖರ್ಚು ಜಾಸ್ತಿ ಆಗ್ತಾ ಇದ್ದಾವೆ ಮತ್ತು ಕೀಟ ಹತೋಟಿ ಸರಿಯಾಗಿ ಆಗೋದಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರು ಈ ಸದ್ಯ ಕ್ಷೇತ್ರ ಮಟ್ಟದಲ್ಲಿ ಮೆಣಸಿನಕಾಯಿ ಬೆಳೆಗೆ ಏನು ಸಮಸ್ಯೆ ಇದೆ, ಕೀಟಬಾಧೆ, ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರೊಂದಿಗೆ ವಿಚಾರವನ್ನು ಹಂಚ್ಕೋತಾ ಇದ್ದಾರೆ. ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಮೊಟ್ಟ ಮೊದಲನೇದಾಗಿ ಹೇಳಬೇಕಾಯ್ತಂತಂದರೆ ನಮ್ಮ ರಾಯಚೂರು ಜಿಲ್ಲೆ ಅದರಲ್ಲೂ ಕೂಡ ದೇವದುರ್ಗ ತಾಲೂಕಿನಲ್ಲಿ ಬಹಳ ಅಧಿಕ ಪ್ರಮಾಣದಲ್ಲಿ ಮೆಣಸಿನಕಾಯಿಯನ್ನು ಬೆಳೀತಾ ಇದ್ದಾರೆ. ಅದರ ಜೊತೆಗೆ ರಾಯಚೂರು ತಾಲೂಕು ಆಗಿರ್ಬೋದು ಮತ್ತು ಬಳ್ಳಾರಿ ನನ್ನ ಇನ್ನೊಬ್ಬ ಸಹೋದ್ಯೋಗಿಯಾದ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ನಮ್ಮ ರಾಯಚೂರು ತಾಲೂಕಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವಂಥ ಒಂದು ಮೆಣಸಿನಕಾಯಿ ತೋಟಗಳಿಗೆ ಭೇಟಿ ಮಾಡಿದ್ದೀವಿ. ಸದ್ಯ ಕೆಳಮುಟ್ರ ಆಗಿರ್ಬೋದು ಅದರ ಬಾಧೆ ಜಾಸ್ತಿ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಯಾಕಂತಂದರೆ ರಾಯಚೂರು ತಾಲೂಕಿನ ಆಶಾಪುರ ಆಗಿರ್ಬೋದು, ಮರಚಟಾಳ ಆಗಿರ್ಬೋದು, ದಿನ್ನಿ ಗಾರ್ಲ್ ದಿನ್ನಿ ಮತ್ತು ಬಾಧ್ಯತೆ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಈಗ ಹೂ ಬಿಡುವಂಥ ಹಂತದಲ್ಲಿದ್ದು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಹೂ ಬಿಡುವಂಥ ಹಂತದಲ್ಲಿದ್ದು ಮೆಣಸಿನಕಾಯಿ ಏನಿದೆ ಅಧಿಕ ಪ್ರಮಾಣದಲ್ಲಿ ಹೂ ಬಿಡೋ ಹಂತದಲ್ಲಿದೆ. ಸೊ ಅಲ್ಲಿ ರೈತರಿಗೆ ಹೋದ ವರ್ಷ ಭಾಳಷ್ಟು ಕರೀತಾ ಇದ್ದಾರೆ. ಸೊ ಆ ಬ್ಲ್ಯಾಕ್ ಥ್ರಿಪ್ಸ್ ನುಸಿಯ ಬಾಧೆ ಭಾಳಷ್ಟು ಕಂಡು ಬರ್ತಾ ಇದೆ. ರೈತರಿಗೆ ಒಂದು ಗಮನದಲ್ಲಿಟ್ಕೋಬೇಕು, ಎಲ್ಲ ಈ ನುಸಿಗಳು ಕಾಣ್ತಾ ಇದೆ ಹೂವಿನಲ್ಲಿ ಎಲ್ಲವೂ ಕೂಡ ಬ್ಲ್ಯಾಕ್ ಥ್ರಿಪ್ಸ್ ಅಂತೇಳಿ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಅದರ ಜೊತೆಗೆ ಈ ನಮ್ಮ ಪರಾಗಸ್ಪರ್ಶ ಆಗಲಿಕ್ಕೂ ಕೂಡ ಈ ಒಂದು ನುಸಿಗಳ ಸಂಖ್ಯೆ ಇರಲೇಬೇಕು. ಆದರೆ ಈ ಒಂದು ಬ್ಲ್ಯಾಕ್ ಥ್ರಿಪ್ಸ್ ಅನ್ನೋವಂಥ ನುಸಿ ಏನಿರ್ತದೆ ಸ್ವಲ್ಪ ಸೈಜ್ ತುಂಬ ದೊಡ್ಡದಿರ್ತದೆ, ನಿಮ್ಗೆ ಚೆನ್ನಾಗಿ ಗೊತ್ತಾಗ್ಬಿಡ್ತದೆ ಬ್ಲ್ಯಾಕ್ ಥ್ರಿಪ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ನುಸಿ ಕೆಂಪು ಇರೋವಂಥ ಒಂದು ಈ ಒಂದು ಪದ್ಧತಿ ನಾವು ನೋಡ್ತಾ ಇರ್ತೀವಿ. ಈ ಒಂದು ಮೇಲ್ಮುಟ್ರೂ ಆಗಿರ್ಬೋದು ಜಾಸ್ತಿ ಪ್ರಮಾಣದಲ್ಲಿ ಕಂಡು ಬರ್ತಾ ಇದೆ. ಆದರೆ ಅದ್ರ ಜೊತೆಗೆ ಈ ಚೆನ್ನಾಗಿ ಈ ಬೆಳೆ ಚೆನ್ನಾಗಿ ಕಾಣ ಬರೋದಿಲ್ಲ ಅಂತಂದ್ರೆ ಸರಿಯಾಗಿ ಕಾಣ್ತಾ ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ದಿಸೆಯಲ್ಲಿ ಬಹಳಷ್ಟು ರೈತರು ಅಧಿಕವಾದ ಕೀಟನಾಶಕಗಳ ಬಳಕೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ರೈತರು ಒಂದು ನೆನಪಿನಲ್ಲಿ ಇಟ್ಕೋಬೇಕು, ಯಾವುದೇ ಒಂದು ಕೀಟ ಆಗಿರ್ಬೋದು ಅಥವಾ ಯಾವುದೇ ಒಂದು ರೋಗ ಆಗಿರ್ಬೋದು ಆದಂಥ ಒಂದು ಸಮಯ ನಿಗದಿ ಇರ್ತದೆ. ಆ ಸಮಯದ ಅನುಗುಣವಾಗಿ ಅಂತಂದ್ರೆ ಯಾವುದೇ ಒಂದು ನಾವು ಕೀಟನಾಶಕ ಬಳಕೆ ಮಾಡಿದ್ರು ಕೂಡ ಸಮಯ ಒಂದು ಕೀಟದ ಬಾಧೆ ಕಡಿಮೆ ಆಗಿದೆಯೋ ಅಥವಾ ಆಗಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಸೊ ಇದು ಪ್ರಚಲಿತವಾಗಿ ನಮ್ಮ ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಹೋದ ವರ್ಷ ನಮ್ಮ ಒಂದು ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ನಾವು ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಬೆವೇರಿಯಾ ಬ್ಯಾಸೇನ ಅನ್ನೋ ಔಷಧಿಗಳನ್ನು ಕೊಟ್ಟಿದ್ದೀವಿ ರೈತರು ಹೊಲಗಳಲ್ಲಿ. ಈ ಬೆವೇರಿಯಾ ಬ್ಯಾಸೇನ ಜೊತೆಗೆ ವರ್ಟಿಸಿಲಿಯಂ ಲೆಕ್ಯಾನಿಯನ್ ಅಂತ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ, ಇವೆರಡನ್ನ ಮಿಶ್ರಣ ಮಾಡಿ ರೈತರು ಏನಾದರೂ ಉಪಯೋಗ ಮಾಡಿದ್ರೆ ಏನಾದರೂ ಏನು ಮಾಡಿದ್ದೀವಿ. ಈ ಪ್ರಾತ್ಯಕ್ಷತೆ ಏನಾಗಿದೆ ಅಂತಂದರೆ ಈ ವರ್ಷ ತುಂಬ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಜೈವಿಕ ನಿಯಂತ್ರಣ ವಿಭಾಗಕ್ಕೆ ಸುಮಾರು ಏನಿಲ್ಲ ಅಂತಂದ್ರೂ ಕೂಡ 100 to 150 ಅಂತ ಏನು ಕರಿತೀವಿ ಮೂಟ್ರ್ ಆಗಿರ್ಬೋದು ಅಥವಾ ಈ ಬ್ಲ್ಯಾಕ್ ಥ್ರಿಪ್ಸ್ ಹಾವಳಿಯನ್ನು ಕಡಿಮೆ ಮಾಡಲಿಕ್ಕೆ ಭಾಳಷ್ಟು ರೈತರು ಏನದ ಅಂತಂದರೆ ಈ ನಮ್ಮ ಜೈವಿಕ ನಿಯಂತ್ರಣ ವಿಭಾಗಕ್ಕೆ ಬಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮಲ್ಲಿ ಎಷ್ಟು ಸಾಧ್ಯ ಮಾಡಲಿಕ್ಕೆ ಆದಷ್ಟು ತ್ವರಿತಗತಿಯಲ್ಲಿ ಎಷ್ಟರ ಮಟ್ಟಿಗೆ ಉತ್ಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದ್ದೀವಿ. ಈಗ ಏನಾಗಿದೆ ಅಂತಂದರೆ ಭಾಳಷ್ಟು ರೈತರು ನಮ್ಮ ಹತ್ರ ಬರ್ತಾರೆ, ಬಂದು ಚರ್ಚೆ ಮಾಡ್ತಾ ಇರ್ತಾರೆ. ಸರ್, ಎಲ್ಲ ಥರದ ಕೀಟನಾಶಕಗಳನ್ನು ಬಳಕೆ ಮಾಡಿದ್ದೀವಿ, ಎಂತೆಂಥ ದೊಡ್ಡ ದೊಡ್ಡ ಕೀಟನಾಶಕಗಳಾಗಿರ್ಬೋದು, ಆದರೂ ಕೂಡ ನಮಗೆ ಈ ಒಂದು ಬ್ಲ್ಯಾಕ್ ಥ್ರಿಪ್ಸ್ ಹಾವಳಿ ಕಡಿಮೆ ಆಗ್ತಾ ಇಲ್ಲ. ಅದಕ್ಕೆ ಸತತವಾಗಿ 2 ಸಿಂಪರಣೆ ಮಾಡಿದಲ್ಲೇ ಆದಲ್ಲಿ ಅಂತಂದರೆ, ಯಾಕಂತಂದರೆ ಇವು ಜೈವಿಕ ಕೀಟ ಶಿಲೀಂಧ್ರ ನಾಶಕ ಆಗಿರೋದ್ರಿಂದ ಮಧ್ಯದಲ್ಲಿ ಯಾವುದೇ ಥರದ ರಾಸಾಯನಿಕ ಕೀಟನಾಶಕಗಳಾಗಿರ್ಬೋದು ಅಥವಾ ರಾಸಾಯನಿಕ ಶಿಲೀಂಧ್ರ ನಾಶಕಗಳನ್ನು ಉಪಯೋಗ ಮಾಡಬೇಡ್ರಿ ಅಂತೇಳಿ ನಾವು ರೈತರು ಮುಂಚೆನೆ ಹೇಳ್ತಿರ್ತೀವಿ. 1 kg ಬೆವೇರಿಯಾ ಬ್ಯಾಸೇನ, ಅದ್ರ ಜೊತೆಗೆ 1 kg ವರ್ಟಿಸಿಲಿಯಂ ಲೆಕ್ಯಾನಿ, ಇವೆರಡನ್ನ ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದಲ್ಲೇ ಆದರೆ ಅಂತಂದ್ರೆ 2 ಪ್ರಯಾದಿಂದ ನಮಗೆ ಕಂಡು ಬಂದಿದೆ. ಅದ್ರ ಜೊತೆಗೆ ನಾವು ಇಲ್ಲಿ ನಮ್ಮ ಪ್ರಯೋಗಾಲಯದಲ್ಲಿ ಕೂಡ ನಮ್ಮ ವಿದ್ಯಾರ್ಥಿಗಳು ಅದರ ಒಂದು ಸಂಶೋಧನೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಸಮಸ್ಯೆ ಇದೆ ಮುಟ್ರ ಆಗಿರ್ಬೋದು ಅಥವಾ ಈ ಒಂದು ಬ್ಲ್ಯಾಕ್ ಥ್ರಿಪ್ಸ್ ಹಾವಳಿಗೆ ಕಡಿಮೆ ಮಾಡಲಿಕ್ಕೆ ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಕಲ್ಲೂರು ಗ್ರಾಮದ ಬಹಳಷ್ಟು ರೈತರು ನಮ್ಮ ಇದ್ದಾರೆ. ಅವರ ಒಂದು ಹೋದ ವರ್ಷ ನಾವು ಅಲ್ಲೆಲ್ಲ ಒಂಥರ ಪ್ರಾತ್ಯಕ್ಷಿತೆಗಳನ್ನು ಮಾಡಿದ್ವಿ, ಆ ಒಂದು ಮುಖಾಂತರ ಬಹಳಷ್ಟು ರೈತರು ನಮ್ಮ ಒಂದು ವಿಭಾಗಕ್ಕೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಬಳ್ಳಾರಿಯಿಂದ ಸುಮಾರು ರೈತರು ಹೋದ ವರ್ಷನೂ ನಾವು ಒಂದು ಫಲಿತಾಂಶ ಬಂದಿರೋದ್ರಿಂದ ಬಹಳಷ್ಟು ರೈತರು ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳ ಬೇಡಿಕೆಯನ್ನು ಇಟ್ಟಿದ್ದಾರೆ. ಸುಮಾರು ಈ ಒಂದು 1 kg ಬೆವೇರಿಯಾ ಬ್ಯಾಸೇನ ಮತ್ತು 1 kg ವರ್ಟಿಸಿಲಿಯಂ ಲೆಕ್ಕನ ಎರಡು ಮಿಶ್ರಣ ಮಾಡಿ ಬಳಕೆ ಮಾಡಿದಿಲ್ಲ ಆದರೆ ಸುಮಾರು 50-60% ನಾವು ಈ ಒಂದು ಮೆಣಸಿನಕಾಯಿಯಲ್ಲಿ ಬರುವಂಥ ಅದರಲ್ಲೂ ಕೂಡ ಇವೇನು ರಸಯುರ ಕೀಟಗಳು ಬರ್ತಾ ಇದ್ದಾವೆ ಆ ರಸಯುರ ಕೀಟಗಳು ಆಗಲಿಕ್ಕಿಲ್ಲ. ಸೊ ಈ ರೀತಿ ಭಾಳಷ್ಟು ನಾವು ಈ ಒಂದು ಉತ್ಪಾದನೆ ಮಾಡ್ತಾ ಇದ್ದೀವಿ. ಬೆವರಿಯ ಬ್ಯಾಸೇನ ಆಗಿರ್ಬೋದು ಅಥವಾ ವರ್ಟಿಸಿಲಿಯಂ ಲೆಕ್ಕನೆ ಆಗಿರ್ಬೋದು, ಒಂದು ಕೆಜಿಗೆ ನಾವು 150 ರೂಪಾಯಿ ಅಂತ ನಿಗದಿಯನ್ನು ಮಾಡಿದ್ವಿ. ಇದು ಒಂದು ದರವನ್ನು ನಿಗದಿ ಮಾಡದೆ ಆದಷ್ಟು ರೈತರಿಗೆ ಅನುಕೂಲ ಆಗಲಿ, ಈ ನಮ್ಮ ಭಾಗದ ರೈತರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಅಂದರೆ ಒಳ್ಳೆಯ ಫಲಿತಾಂಶ ಬರಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು 1 ಕೆಜಿ ಬೆವರಿಯ ಬ್ಯಾಸೇನ ಖರ್ಚಾಗುತ್ತೆ ರೈತನಿಗೆ ಒಂದು ಸಲ ಸಿಂಪಡಣೆ ಮಾಡಿದಿಲ್ಲ ಆದರೆ, 2 ಸಲ ಸಿಂಪಡಣೆ ಮಾಡೋದ್ರಿಂದ 600 ರೂಪಾಯಿ ಆಗುತ್ತೆ. ಸೊ ರೈತರು ಈ ಒಂದು ಸೌಲಭ್ಯವನ್ನು ಉಪಯೋಗಿಸಬೇಕಂತೇಳಿ ನಾನು ಕೇಳ್ಕೊತೀನಿ. ರೈತ ಬಾಂಧವರೇ, ಕೇಳಿದ್ರಲ್ಲ, ಮೆಣಸಿನಕಾಯಿ ಬೆಳೆಯಲ್ಲಿ ಬರ್ತಕ್ಕಂಥ ಮೊಟ್ರು ಇರ್ಬೋದು, ರಸ ಇರತಕ್ಕಂಥ ಕೀಟ ಇರ್ಬೋದು, ಅಥವಾ ಇದೇನು ಬ್ಲ್ಯಾಕ್ ಥ್ರಿಪ್ಸ್ ಅಂತೇಳಿ ರೈತ ಬೆವೇರಿಯಾ ಬೇಸಿಯಾನ ಮತ್ತು ವರ್ಟಿಸಿಲಿಯಂ ಲೆಕ್ಯಾನಿ, ಈ ಎರಡೂ ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು ಮಿಶ್ರಣ ಮಾಡಿ ಪ್ರತಿ ಲೀಟರ್ ನೀರಿಗೆ 5-10 ಗ್ರಾಮ್ ಅನ್ನನ ಹಾಕಿ ಸಿಂಪರಣೆಯನ್ನು ಮಾಡೋದ್ರ ಮುಖಾಂತರ ಸಾಕಷ್ಟು 50-60% ರಸ ಇರತಕ್ಕಂಥ ಕೀಟ ಮುಟುರು ಇರಬಹುದು ಪ್ರೋಟಿಯನ್ನು ಮಾಡಬಹುದು. ರೈತ ಬಾಂಧವರು ಈ ಒಂದು ತಂತ್ರಜ್ಞಾನದ ಸದುಪಯೋಗವನ್ನು ಪಡ್ಕೊಳ್ಳಿ. ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿಲೀಂಧ್ರ ಕೀಟನಾಶಕಗಳು ರೈತರು ಇಲ್ಲಿಂದ ತಗೊಂಡು ಹೋಗಿ ಸಿಂಪರಣೆ ಮಾಡೋದ್ರ ಮುಖಾಂತರ ಕಡಿಮೆ ಖರ್ಚಿನಲ್ಲಿ ಅತ್ಯಂತ ಪರಿಣಾಮಕಾರಿಯಾದ ಒಂದು ಫಲಿತಾಂಶವನ್ನು ಕಾಣಬಹುದು. ರೈತರು ಇದನ್ನು ಅಳವಡಿಸಿಕೊಳ್ಳಂತ ಹೇಳೋಣ. ಮಾಹಿತಿ ಹಂಚಿಕೊಂಡಂಥ ಡಾಕ್ಟರ್ ರೈತ ಭರಣ್ ಕುಮಾರ್ ಹೊಸ್ಮನಿ ಅವರಿಂದ ಪಡೆದುಕೊಂಡ್ರಿ. ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರೇ, ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳುವಂತಹದ್ರಿಂದ, ಯಾವುದೇ ಬೆಳೆಗಳಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡು ಬಂದರೆ 0.25 ಮಿಲಿಲೀಟರ್ ಫ್ಲಾನೋಫಿಕ್ಸ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಿ. ರೈತರಿಗೆ ಸೂಚಿಸುವುದೇನೆಂದರೆ, ಹಿಂಗಾರು ಮುಗಿಸಬೇಕು. ಕಡಲೆ ಬಿತ್ತನೆಯನ್ನು 2 ಅಕ್ಟೋಬರ್ ನವೆಂಬರ್ 2 ವಾರದವರೆಗೆ ಬಿತ್ತನೆ ಹಾಗೂ 500 ಗ್ರಾಂ ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಿ. ಕಡಲೆಯನ್ನು ಬಿತ್ತಿದ ದಿನ ಅಥವಾ ಮರುದಿನ ಎಕರೆಗೆ 1.3 ಲೀಟರ್ ಪೆಂಡಿ ಮಿಥಲಿನ್ 30 EC ಅಥವಾ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಕಳೆಗಳನ್ನು ನಿಯಂತ್ರಣ ಮಾಡಬಹುದು. ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದು. ಇನ್ನು ಹತ್ತಿ ಬೆಳೆಯಲ್ಲಿ ಕೆರೆಗೆ 4-5 ಮೋಹಕ ಬಲೆಗಳನ್ನು 50 ಮೀಟರ್ ಅಂತರದಲ್ಲಿ ಅಳವಡಿಸಬೇಕು. ಚಟುವಟಿಕೆ ಕಂಡು ಬಂದಲ್ಲಿ ಮೊಟ್ಟೆ ನಾಶಕವಾದ ಮೆಥೋಮಿಲ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಇನ್ನು ತೊಗರಿ ಬೆಳೆಯಲ್ಲಿ 50% ಹೂ ಬಿಟ್ಟಾಗ ಮೊದಲನೇ ಸಿಂಪರಣೆಯಾಗಿ ತತ್ತಿ ನಾಶಕವಾದ ಪ್ರೊಫೆನೋಫಾಸ್ 2 ಮಿಲಿಲೀಟರ್ ಅಥವಾ ಥಯೋಡಿಕ ಹೂ ಬಿಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ ಅನ್ನು ಸಿಂಪಡಿಸಬೇಕು ಹಾಗೂ 15 ದಿನಗಳ ನಂತರ ಮತ್ತೊಮ್ಮೆ ಸಿಂಪರಣೆಯನ್ನು ಮಾಡಬೇಕು. ಬೇಗ ಬಿತ್ತಿದ ಹಿಂಗಾರಿ ಜೋಳ 20-25 ದಿನಗಳ ಅಂಶ ಸಂರಕ್ಷಣೆಯಾಗ್ತದೆ. 12-15 ದಿನಗಳ ಬಳಿಕ ಪುನರಾವರ್ತನೆಯನ್ನ ಮಾಡಬೇಕು. ಜೋಳದಲ್ಲಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ ಬಿತ್ತಿದ 12-14 ದಿನಗಳ ನಂತರ ಸಿಂಪರಣೆಯನ್ನ ಮಾಡಬೇಕು. ಕಟಾವು ಮಾಡಿದ ಶೇಂಗಾ ಕಾಳುಗಳನ್ನು ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಬೇಕು. ಇದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರಲು ಮೊದಲು ಬಿಡಬೇಕು. ಇನ್ನು ಮೆಣಸಿನ ಗಿಡಕ್ಕೆ ಬರುವ ಸಸಿ ಸಾಯುವ ರೋಗವನ್ನು ತಡೆಗಟ್ಟಲು 3 ಗ್ರಾಂ ಕ್ಯಾಪ್ಟನ್ 50 WP ಅಥವಾ 2 ಗ್ರಾಂ ಕಾರ್ಬನ್ ಡೈಸಮ್ 50 WP ಶಿಲೀಂಧ್ರ ನಾಶಕವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ ಮೈಕ್ಲೋಬಿಟಾನಿಲ್ 0.4 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿಯಲ್ಲಿ ಹೂ ಬಿಡುವ ಹಂತದಲ್ಲಿ 0.25 ಮಿಲಿಲೀಟರ್ ನೆಪ್ತಲಿಕ್ ಅಸಿಟಿಕ್ ಆಸಿಡ್ ಅನ್ನು ಪ್ರತಿ ಲೀಟರ್ ನೀರಿಗೆ ಕಡಿಮೆಯಾಗಿರುವುದರಿಂದ ಪ್ರಾಣಿಗಳ ಶೆಡ್ ಅನ್ನು ಬೆಚ್ಚಗೆ ಇಡಬೇಕು ಮತ್ತು ರಾತ್ರಿಯ ಸಮಯದಲ್ಲಿ ಶೀತ ಸ್ಥಳಗಳಲ್ಲಿ ಪ್ರಾಣಿಗಳನ್ನು ಕಟ್ಟಬಾರದು. ಸಾಮಾನ್ಯವಾಗಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಇಳಿಕೆಯಾಗಿರುವುದು ಸಹಜವಾಗಿ ಜೋಳ ಅಥವಾ ಮೆಕ್ಕೆಜೋಳದ ದಂಟನ್ನು ಹೊದಿಕೆಯಾಗಿ ಉಪಯೋಗಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಅಥವಾ ಕೃಷಿ ಸಲಹೆಗಳನ್ನು ಮತ್ತೆ ನಾಳೆ ಭೇಟಿಯಾಗನಲ್ಲ. ಅಲ್ಲಿವರೆಗೂ ನಮಸ್ಕಾರ. ಈಗ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಕನಿಷ್ಠ ಹಾಗೂ ಗರಿಷ್ಠ ದರಗಳಲ್ಲಿ ಹತ್ತಿ ಹೈಬ್ರಿಡ್ 44 ಕನಿಷ್ಠ 2,500 ಗರಿಷ್ಠ 9,550 ರೂಪಾಯಿಗಳವರೆಗೆ. ಘುಂಗ್ರಿ ನೆಲಗಡಲೆ ಶೇಂಗಾ 3,630 ರೂಪಾಯಿಗಳಿಂದ 5,212 ರೂಪಾಯಿಗಳವರೆಗೆ. ಈರುಳ್ಳಿ 300 ರೂಪಾಯಿಗಳಿಂದ 2,580 ರೂಪಾಯಿಗಳು. ರಾಜಹಂಸ ಭತ್ತ 1,469 ರೂಪಾಯಿಗಳಿಂದ 1,732 ರೂಪಾಯಿಗಳು. ಇದುವರೆಗೂ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಕೇಳಿದ್ರಿ. ರೈತ ಸದ್ಗುರು ದೇವಾ ಕಾಲದಿಂದೆ ಉಳ್ಳಿಪ ಕಣ್ಣಿನೋಳು ತೋರಿದೆ ದೇವಾ ಧನ್ಯನಾದೇನು ಕಾಮ ಕ್ರೋಧ ಪಾಮರರಸಿದೆ ಕೀಮ ಭಾಗದಲ್ಲಿ ನಿಲ್ಲಿಸಿ ಭಾಗದಲ್ಲಿ ನಿಲ್ಲಿಸಿ ಸೋಮರವಿಯರ ಮಧ್ಯ ಸೋಮದರನೆ ತೋರಿದೆ ದೇವಾ ಧನ್ಯನಾದೇನು ಅಂಬಲಳಸಿದೆ ಸೂಕ್ಷ್ಮಾಂಗನಿಯೋ